ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆನ್ಲೈನ್ ಬ್ಯಾಂಕಿಂಗ್ ಮೂಲಕ, ಆಧಾರ್ ಒಟಿಪಿ ಬೇಸ್ಡ್ ಇ ಕೆವೈಸಿ ಇಂದ ಅಥವಾ ವಿಡಿಯೋ ಕೆವೈಸಿ ಇಂದ ಎಲ್ಲಿ ತನಕ ಅಂದ್ರೆ ಅಕೌಂಟ್ ಅನ್ನು ಮನೆಯಲ್ಲಿ ಕೂತೇ ತೆರೆಯಬಹುದು. RBI ಹೇಳುತ್ತೆ, ಇವರಿಂದಲೇ ಕೇಳಿ ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಬಾಯಿ ಕ್ಯಾನ್ಸರ್ ಬಗ್ಗೆ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚಿ ಬಿಳಿ ಮಚ್ಚಿಯಾಗಿ ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. भारत सरकार ने देश भर में 21वीं पशुधन गणना आरंभ कर दी है. सरकारी कर्मचारी आपके घर भी आते ही होंगे. सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके. याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है. कोई भी पशु छूटने ना पाए. मेरे पशु मेरी जानकारी, होगी समृद्ध संपदा हमारी. पशुपालन और डेयरी विभाग द्वारा देश हित में जारी. ಮಣ್ಣಿನ ಮಗ. ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದ ರೈತರಾದ ರಮೇಶ್ ಗುರುಪಾದಪ್ಪ ಮಮದಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಹೈನುಗಾರಿಕೆ ಒಳಗ, ಆಡು ಸಾಕಾಣಿಕೆ ಒಳಗ ಆಸಕ್ತಿ ಇರುವಂತಹ ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮವನ್ನು ದಯವಿಟ್ಟು ಲಕ್ಷ್ಯವಿಟ್ಟು ಕೇಳಬೇಕು. ಯಾಕಂತಂದ್ರೆ ಸಮಗ್ರ ಕೃಷಿ, ವಿಶೇಷವಾಗಿ ಹೈನುಗಾರಿಕೆ ಮೇಲೇ ತಮ್ಮ ಅನುಭವವನ್ನು ಇವತ್ತು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ವಿಜಯಪುರ ಜಿಲ್ಲೆ ಕೋಲ್ಹಾರ ತಾಲೂಕು ರೋಣಿಹಾಳ ಗ್ರಾಮದ ರಮೇಶ್ ಗುರುಪಾದಪ್ಪ ಮಮದಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಮಮದಾಪುರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆದ್ಮೇಲೆ ರಮೇಶ್ ಗುರುಪಾದಪ್ಪ ಮಮದಾಪುರ್ ಅವರು ರೋಣಿಹಾಳ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈಗ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಟ್ರಸ್ಟ್ನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ಅನುಭವ ಅವರಿಗಿದೆ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಅವರ ಅನುಭವಗಳನ್ನು, ವಿಶೇಷವಾಗಿ ಹೈನುಗಾರಿಕೆ ಒಳಗೆ ಅವರು ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಅನುಭವದ ಅದನ್ನ ಅವರು ಇವತ್ತ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಸರ್. ಇವತ್ತಿನ ದಿನ ಹೈನುಗಾರಿಕೆ ಜಾಸ್ತಿ ಲಾಭನೇ ನೋಡ್ತಾರೆ ಸರ್ ಜನ. ಹೈನುಗಾರಿಕೆ ಒಳಗೆ ನಾವು ಲಾಭ ನೋಡಿದ್ರೆ ಆರೋಗ್ಯಕರ ಹಾಲು ನಮ್ಗೆ ಸಿಗಲ್ಲ ಸರ್. ಸಾವಯವದಲ್ಲೇನೆ ಹೋಗ್ಬೇಕು ಸರ್. ಅಂದ್ರೆ ನಮಗೆ ರೈತರಿಗೂ ಆಯ್ತು, ನಮ್ಮ ಮನೆಗೋಸ್ಕರನೂ ಆದರೂ ನಾವು ಸಾವಯವದಲ್ಲೇನೆ ಪಡಿಗೋಸ್ಕರ ಅದನ್ನ ಹೈನುಗಾರಿಕೆ ಮಾಡಿದ್ರು ಸರ್. ಫಸ್ಟ್ ಮೊದಲು ನಮಗೂ ಏನೇನು ಡೇರೆ ಅವ್ರು ಮಾಡಿದ್ರು, KMF ಇದು ಆಕಳ ಜರ್ಸಿ ಆಕಳ ಮಾಡ್ರಿ, ಅದೊಂದು ಆಯ್ತು ನೋಡೋಣ ಅಂತೇಳಿ ಅವನು ಹತ್ತಾಕಳ ತಂದು ಅವು ಲಾಸ್ ಆಯ್ತು ಸರ್. ಸಿಕ್ಕಾಪಟ್ಟೆ ಅವಕ್ಕೆ ಹಿಂಡಿ ಖರ್ಚು, ಫುಡ್ಡು, ಹಾಲು, ಇಲ್ಲಿ ಟೆಸ್ಟ್ ನಮ್ಮಲ್ಲಿ ಯಾರೂ ಅದನ್ನು ಯೂಸೇ ಮಾಡಲ್ಲ ಸರ್. ಆಮೇಲೆ ಸುಮಾರು ಅದನ್ನೊಂದು 8 ವರ್ಷ ಮಾಡಿದ್ರು ಸರ್. 8 ವರ್ಷ ಮಾಡಿ ಅದನ್ನ ಬೇಡ ಅಂತೇಳಿ ಬಿಟ್ಟು ಆಮೇಲೆ ಜವಾರಿ ಆಡ ಹಾಕಲ, ಗೀರ್ ಹಾಕಲ ಸರ್, ಜವಾರಿ ಆಡೆಮ್ಮಿ ಇವನೇ ಮಡ್ಕೊಂಡ ಒಂದು 10 ಆಡ ಮಡ್ಕೊಂಡ ಇದೇ. ನಮ್ಮ ಆಕಳ ಬೆನ್ನೆ ರೇಟ್ನು ಚಲೋ ಇದೆ ಸರ್. ರೈತರಿಗೆ ಸೈಡ್ ಬಿಸ್ನೆಸ್ ಆಗತ್ತೆ, ನಮ್ಮ ಹೊಲ ಫುಲ್ ಅದಕ್ಕಿಂತ ಡೆವಲಪ್ಮೆಂಟ್ ಆಗತ್ತೆ ಸರ್. ಫಸ್ಟ್ ಮೇನ್ ಅದ್ರ ಗಂಜಲದಿಂದ ಗೊಬ್ಬರ ಎರೆಹುಳ ಘಟಕ ಮಾಡಿದ್ರು ಸರ್. ಬಯೋಡೈಜೆಸ್ಟ್ ಅಂತ ಮಾಡಿದ್ರು ಸರ್. ದನಗಳಿಂದ ತೊಳೆದು ಎಲ್ಲ ವೇಸ್ಟೇಜ್ ಅದರ ಹೋಗಿ ಸ್ಟಾಕ್ ಆಗುತ್ತೆ ಸರ್. ಬಯೋಡೈಜೆಸ್ಟ್ ಅಂತ ತಯಾರಾಗುತ್ತೆ. ಬೆಳೆಗಳಿಗೆ ಎಲ್ಲ ಪಿಕ್ಕಿ ಕೊಟ್ಬಿಡ್ಬೋದು ಸರ್. ಡೈರೆಕ್ಟ್ ನೇರವಾಗಿ ಎಲ್ಲ ಪಿಕ್ ಚಲೋ ಚೆನ್ನಾಗಿ ಬರ್ತದೆ ಸರ್. DAP ಪೊಟ್ಯಾಶ್ ಕೂಡ ಅವಶ್ಯಕತೆನೇ ಇಲ್ಲ, ಅದರಲ್ಲೇ ತಯಾರಾಗತ್ತೆ ಸರ್. ಮತ್ತೆ ಒಳ್ಳೆ ಎ1 ಹಾಲು ಸಿಗುತ್ತೆ ಸರ್ ನಮಗೆ. ಜವಾರಿ ಹಾಕಳ್ದು ಮತ್ತೆ ಗೀರ್ ಹಾಕಲಿದೆ ಸರ್. ಅದ್ರ ತುಪ್ಪ ಹಾಲು ಬಾಳ ಮತ್ತೆ ಇಂಥವ್ ಮಾಡ್ಕೊತ ಹೋದ್ರೆ ಬರೀ ಎರಡೆರಡು ಗೀರ್ ಹಾಕಲ ಕಟ್ಟಿದ್ರೆ ಸರ್ ರೈತರು ಒಂದ್ ಜವಾರಿ ಹಾಕಲ ಒಂದ್ ಗೀರ ಒಂದ್ ಹೋರಿ ಕೊಟ್ರೆ ದೊಡ್ಡ ಅಮೌಂಟ್ ಬರ್ತದೆ ಸರ್ ನಮ್ ಒಂದ್ ವರ್ಷ ಮಾಡಿದ ಖರ್ಚನೆ ಅದ್ರ ಬಂದ್ಬಿಡ್ತ ಒಂದ್ ಹೋರಿಯಲ್ಲಿ. ಇವು ಆಕಳದ ಬೆಣ್ಣೆ ತುಪ್ಪ 2000 ರೂಪಾಯಿ ಕೆಜಿ ಇದೆ ಸರ್ ಗೀರ್ ಹಾಕಲದು ಬೆಣ್ಣೆ 700-800 ರೂಪಾಯಿ ಕೆಜಿ ಇರುತ್ತೆ ಸರ್. ಅದನ್ನು ಮಾಡಿದ್ರು ರೈತರಿಗೆ ಒಂದು ಒಳ್ಳೆ ಲಾಭ ಆಗತ್ತೆ. ಈಗ ಜರ್ಸಿ ಇವು ಹೆಚ್ಚಪ್ ಮಾಡೋಕಿಂತ ಇವು ಮಾಡೋದು ಬೆಸ್ಟ್ ಅನ್ಸತ್ತೆ ಸರ್ ಒಳ್ಳೇದು. ಇವಾಗ ಆಡ ಸರ್ ಒಂದ್ ಎರಡು ಆಡ ಕಟ್ಟಿದ್ರು ಸಾಕು ಕುರಿ ಸಾಕಾಣಿಕೆ ಸರ್. ಅಷ್ಟು ಒಮ್ಮೆ ಒಟ್ಟು ಜಾಸ್ತಿ ಮಾಡಕ್ ಹೋಗ್ಬಾರ್ದು ಸರ್, ಎಲ್ಲ ಎರಡು ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು ಸರ್. ಒಮ್ಮೆ ಮಾಡಿ ಲಾಸ್ ಆಗತ್ತೆ ಸರ್, ದೊಡ್ಡ ಪ್ರಮಾಣ ಮಾಡಿದ್ರೆ ಮೇವಿಂದು ತೊಂದರೆ ಆಗತ್ತೆ ಸರ್ ಮಾರ್ಕೆಟು. ಹಿಂಗಾಗಿ ನಮ್ಗೆ ಒಬ್ಬ ರೈತಗೆ ಎಷ್ಟು ಬೇಕು ಅನುಕೂಲ ಆಗತ್ತೆ, ಇವತ್ತು ಲೇಬರ್ ಇರ್ಲಿಕ್ಕೂ ನಾವೇ ಸ್ವತಃ ನಡ್ಸೊಂದು ಹೋಗಂಗ ಇದು ಬೇಕು ಸರ್, ಅದಕ್ಕೆ ಅಷ್ಟೇ ಮಾಡ್ಕೊಂಡು ಹೋಗೋದು ಒಳ್ಳೇದು ಅನ್ಸತ್ತೆ ಸರ್. ಅಂದರೆ ನಮ್ಗೆ ಸಕ್ಸಸ್ ಆಕ್ಯವ್ರಿ, ಇಲ್ಲಿಕ್ಕಂದ್ರೆ ಲಾಸ್ ಆಗತ್ತೆ ಸರ್ ದೊಡ್ಡ ಪ್ರಮಾಣ ಮಾಡಿ. ಈಗ ನೋಡ್ರಿ ತಾವು 10 ಎಕರೆ ಜಮೀನೊಳಗೆ ಈ ಹೈನುಗಾರಿಕೆ ಮಾಡ್ತಾ ಇದ್ರಿ, ಆಡು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಎರೆಗೊಬ್ಬರ ತಯಾರು ಮಾಡುವಂತಹದ್ದು, ಆಮೇಲೆ ಬಯೋ ಡೈಜೆಸ್ಟರ್ದಿಂದನೂ ಕೂಡ ತಾವು ದ್ರವ್ಯ ತಯಾರು ಮಾಡ್ತಾ ಇದ್ರಿ. ಈಗ ಹೈನುಗಾರಿಕೆ ಬಗ್ಗೆನೇ ನಾವು ಮಾತಾಡೋದಾಯ್ತಂದ್ರೆ ಒಳ್ಳೆ ವಿಚಾರಗಳನ್ನ ತಾವು ಹೇಳಿರಿ, ಸಾಕಷ್ಟು ಒಳ್ಳೆ ಬೆಲೆ ಇದೆ ತುಪ್ಪಕ್ಕಾಯ್ತು, ಬೆಣ್ಣೆಗಾಯ್ತು, ಹಾಲಿಗಾಯ್ತು, ಅದು ವಿಷಮುಕ್ತವಾದಂತಹ ಒಂದು ಆಹಾರ ಕೂಡ ತಯಾರಾಗ್ತದ. ಈ ಒಂದು ಏನು ಹೈನುಗಾರಿಕೆ ಅಂತ ತಾವು ಮಾಡ್ತಾ ಇದ್ರಿ, ಎಷ್ಟು ತಾವು ತಮ್ಮಲ್ಲಿ ಆಕಳಗಳದಾವ, ಯಾವ ರೀತಿ ಅವುಗಳನ್ನ ನಿರ್ವಹಣೆ ಮಾಡ್ತಾ ಇದ್ರಿ, ನಿಮಗ ಸಹಾಯ ಮಾಡುವುದಕ್ಕೆ ನಿಮ್ಮ ಕುಟುಂಬದೊಳಗ ಯಾರ್ಯಾರಿದ್ದಾರೆ, ಮತ್ತೆ ನೀವು ಕೂಲಿ ಹಚ್ಚಬೇಕು ಅಂತಂದ್ರೆ ಅದನ್ನ ಯಾವ ರೀತಿ ಮಾಡ್ತಾ ಇದ್ರಿ? ಇವಾಗ ಏನಾಗಿತ್ತು ಸರ್, ನನಗೆ ಸಹಾಯ ಮಾಡಕ್ಕೆ ನಮ್ಮ ತಾಯಿಯವರು, ನಾನು ಇಬ್ರು ಕೂಡ ಜಾಸ್ತಿ ಹೆಚ್ಚು ಮಾಡ್ತೇವ್ರಿ ಸರ್. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಸರ್ ಜೊತೆ, ನ್ಯಾಮಗೌಡ ಸರ್, ಹನುಮಂತ್ ಸರ್ ಅದೆಲ್ಲ ಮಾಹಿತಿ ಅದ್ರ ಬಗ್ಗೆ ಕೇಳ್ಕೊತೀವ್ರಿ ಸರ್. ಏನಾದರೂ ತೊಂದರೆ ಆಯ್ತು ಮೇವಿನ ಸ್ಟಾಕ್ ಮಾಡಾಗ ರಸ್ಮೇವ್ ತರಬೇಕಂದ್ರೆ ಇಬ್ರು ಕೂಡ ತರೋದು ಸರ್, ಸರ್ ನಾವು ಜೊತೆ ಮಾತಾಡಿ ಚರ್ಚೆ ಮಾಡಿ. ಆಮೇಲೆ ಸರ್ ಇವಾಗ ಏನು ಮಾಡಿದ್ದೇನೆ ಅಂದರೆ ಚಾಪ್ ಕಟರ್ ಮಿಷಿನ್ ತೊಗೊಂಡಿರಿ ಸರ್. ಕೆಲಸ ಹಗರ ಆಗಬೇಕಂದ್ರೆ ಲೇಬರ್ ಸಮಸ್ಯೆ ಕಮ್ಮಿ ಮಾಡಬೇಕು ಚಾಪ್ ಕಟರ್ ಮಿಷಿನ್ ಸರ್. ಮೇವು ಒಮ್ಮೆ ಕಟ್ ಮಾಡಿಟ್ಬಿಡೋದು. ಆಮೇಲೆ ಸರ್ ಆಟೋಮೆಟಿಕ್ ನೀರು ಕುಡಿಯಂಗೆ ಮಾಡಿದ್ದಾರೆ ಸರ್. ಇವಾಗ ಅಷ್ಟು ದನಗಳಿಗೆ ಇವಾಗ ನೀರು ಕುಡಿಸ್ಬೇಕು, ನಾವು ಇವಾಗ ಒಂದು ತಾಸು ಲೇಟ್ ಆದರೂ ಹೊಲಕ್ಕೆ ಹೋದ್ರೂ ಸಂಬಂಧ ಇಲ್ಲ ಸರ್, ಇವತ್ತು ಲೇಟ್ ಆದರೂ ನಡೀತಿದ್ದು ನನಗೆ. ಆಟೋಮೆಟಿಕ್ ತಾನೇ ದನ ನಾವು ಹೆಂಗೆ ನೀರಡಿಸಿದ ನೀರು ಕುಡಿತೀವಿ, ಆ ಥರ ನೀರು ಬಾಯಿ ಇಟ್ಟರೆ ನೀರು ಬರ್ತವೆ ಸರ್. ಹಾಂ, ಆ ಥರ ಮಾಡ್ಕೊಂಡೇವಿ. ನಾವು ಮೇವು ಹಾಕೋ ಟೈಮ್ ಎರಡೇ ಟೈಮ್ ಮಾಡಿದ್ದೇವೆ ಸರ್, ಬೆಳಿಗ್ಗೆ 6:00-7:00 ಒಳಗೆ ರೀ, ಸಾಯಂಕಾಲ 4:00 ರೀ, ಎರಡೇ ಟೈಮ್ ಮೇವು ಹಾಕ್ತೀವಿ ರೀ. ಹಿಂಗಾಗಿ ಕೆಲಸ ಹಗರಾಗತ್ತೆ, ಸ್ವಂತ ಮಾಡ್ಕೋತೀವಿ ಸರ್. ಜಾಸ್ತಿ ಲೇಬರ್ ದನಗಳಿಗಂದ್ರೆ ವಾಲ್ಯ ಅಂತಾರೆ ಸರ್, ಯಾರೂ ಬರಲ್ಲ. ನಾವು ಎಷ್ಟು ಕೊಡ್ತೀವಿ ಅಂದ್ರೂ ಬರಲ್ಲ ವಾಲ್ಯ ಅಂತಾರೆ ಕೆಲಸ ಮಾಡೋಕ್ಕೆ. ಅದಕ್ಕೆ ನಮ್ಗೆ ಅದೊಂದು ಖುಷಿ ಇರುತ್ತೆ ಸರ್, ನಮ್ದೇ ನಾವು ಮಾಡಿದ್ರೆ ಬಿ ಪಿ ಶುಗರ್ ಬರಲ್ಲ ಸರ್. ಅದಕ್ಕೆ ದನಗಳದ್ದು ಜವಾರಿ ಹಾಕೋ ದನಗಳದ್ದು ಗಂಜಲ ತೆಗಿಯೋದ್ರಿಂದ ಬಿ ಪಿ ಶುಗರ್ ಬರಲ್ಲ. ಹಿಂಗಾಗಿ ಅವನೇ ಮಾಡ್ತೇವೆ ಸರ್, ಮತ್ತೆ ಅವನೇ ಜಾಸ್ತಿ ನಾವೇ ಕ್ಲೀನ್ ಮಾಡೋದು, ಅದ್ರ ಮೈ ತೊಳೆಯೋದು, ಹಿಂಡೋದು. ಹ್ಞೂನ್ರಿ, ಮನೆಯಲ್ಲೇ ಕಾಶಿ ಇವಾಗ ಮಾರ್ಕೆಟ್ ಅದನ್ನ ನಾವು ಕೊಡಲ್ಲ. ಈಗ ಯಾರು ಬೇಕಾದ್ರೆ ಹಾಲು ಹೋಯ್ತಾರೆ ಸರ್, ಮನೆಗೆ ಬಂದು ಬೆಣ್ಣೆ ತುಪ್ಪನೇ ಜಾಸ್ತಿ ಹೋಯ್ತಾರೆ ಸರ್. ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ನೀವು ಹಾಲಿನ ಉತ್ಪಾದನೆ ಮಾಡ್ತೀರಿ, ಮತ್ತು ತುಪ್ಪ ಎಷ್ಟು ತಯಾರಾಗ್ತದೆ, ಬೆಣ್ಣೆ ಎಷ್ಟು, ಯಾವ ರೀತಿ ಮಾರಾಟ ಸರ್? ಇವಾಗ ನೋಡ್ರಿ ಜವಾರಿ ಹಾಕಲು ಜಾಸ್ತಿ ಹಿಂಡಲ್ಲರು, 1 ಲೀಟರ್ 1.5 ಲೀಟರ್ ಅಂದ್ರೆ ಭಾಳ ಆಯ್ತು ಸರ್. ಅದಕ್ಕೆ ಕರಿ ಬಿಡ್ಬೇಕು ನಾವು, ಅದಕ್ಕೆ ಅಷ್ಟು ಹಿಂಡ್ಕೊಲ್ಲ ರೀ. 1.5 ಲೀಟರ್ 1 ಲೀಟರ್ ಹಿಂಡ್ಕೊಂಡು ಬೆಣ್ಣೆ ಒಂದು ವಾರಕ್ಕೆ 1 ಕೆಜಿ 1/2 ಕೆಜಿ ಆಗ್ಬೇಕಾದ್ರೆ ಜಾಸ್ತಿ ಆಗತ್ತೆ ಸರ್. ಗೀರ್ ಹಾಕೋದು ಏನಾಗತ್ತೆ ಸರ್, ವಾರಕ್ಕೆ 2 ಕೆಜಿ 1 ಕೆಜಿ ಬರುತ್ತೆ, ಅವು ಜಾಸ್ತಿ ಹಿಡ್ತಾವ್ರಿ ಒಂದು ಸ್ವಲ್ಪ ಹಾಲು. ಹಿಂಗಾಗಿ ನಾವು ಎವರೇಜ್ ಒಮ್ಮೆ ಡೈಲಿ ಲಾಭ ನೋಡಲ್ಲ ಸರ್, ಸೈಡ್ ಬಿಸ್ನೆಸ್ ತರ ಆಗತ್ತೆ ನಮಗೆ ರೀ. ಇವಾಗ ನೋಡ್ರಿ ಜವಾರಿ ಹಾಕಳದ್ದು ವಾರಕ್ಕೆ 1 ಕಿಲೋ ಬಂದ್ರು 1,000 ರೂಪಾಯಿ, ಗೀರ್ ಹಾಕಳದ್ದು ಒಂದು 2 ಹಾಕಳದ್ದು ಸರ್, ಗೀರ್ ಹಾಕಳದ್ದು ಅದು 1,000 2,000 3,000 ಆಗತ್ತೆ ಸರ್ ದಿನ, 500 ರೂಪಾಯಿ ಅದೊಂದು ಸೈಡ್ ಬಿಸ್ನೆಸ್ ಬಂದಂಗಾಗತ್ತೆ. ಮತ್ತೆ ಗೊಬ್ಬರ ಕರ ಅದನ್ನ ಬಿಟ್ಟೆ ಸರ್, ಇದು ಈ ಆಡುಗಳು ಇರ್ತಾವಲ್ಲ ಸರ್, ಇವು ದನಗಳು ತಿಂದು ಬಿಟ್ಟಿದ ಮೇವನೇ ಜಾಸ್ತಿ ಅವು ಯೂಸ್ ಮಾಡ್ಕೋತಾವು. 2 ಆಡ ಸರ್ ಅವೇ ವರ್ಷಕ್ಕೆ 2 ಸೂಲು ಇಳಿದಾವ ಹಿಡಿದ್ರು ಒಂದು ಹೆಣ್ಮರಿ ಹೊಂತ ಬಂದು ಸರ್ 5 ಸರ 4 ಸರ್ಕೊಂದು ಮರಿ ಆರಾಮ್ ಹೋಗುತ್ತೆ, ಅದಕ್ಕೊಂದು 10-20 ಸಾವಿರ ಸಿಗುತ್ತೆ. ಹಿಂಗೆ ಸಮಗ್ರ ಮಾಡ್ಕೊಂಡು ಹೋದ್ರೇ ಒಂದು ಲಾಭ ಆಗತ್ತೆ ಸರ್. ಇವಾಗ ಹೈನುಗಾರಿಕೆ ಅಂತ ಒಂದೇ ಮಾಡಬಾರ್ದು ಸರ್, ಸಮಗ್ರ ಕೃಷಿಯಲ್ಲಿ ಹೋದ್ರೇ ಲಾಭ ಸಕ್ಸಸ್ ಆಗತ್ತೆ. ಈಗ ಹೈನುಗಾರಿಕೆ ತಾವು ಏನು ನಿಮ್ಮ ಸ್ನೇಹಿತರನ್ನ ಕೇಳಿಕೊಂಡು ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ವಿಶೇಷವಾದಂತಹ ಒಂದು ತರಬೇತಿ. ಈಗ ಕೃಷಿ ಒಳಗೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ, ಲಭ್ಯ ಕೂಡ ಇದ್ದಾರೆ, ವಿಜ್ಞಾನಿಗಳು ಸಿಗ್ತಾರೆ, ನಮಗೆ ಮಾಹಿತಿ ಸಿಗ್ತದ. ಯಾವ ರೀತಿ ತಾವು ಇದನ್ನ ಪಡ್ಕೊಳ್ತಾ ಇದ್ರಿ ಸರ್? ಮೊದಲ ನಾವು ಕೆಎಂಎಫ್ದು ಹೆಚ್ಚು ನೋಡಿದ್ದೇವ್ರಿ ಸರ್, ಅವಾಗ ಮಾಡ್ಬೇಕು ಅನ್ನೋದು ಹುಚ್ಚು ಭಾಳ ಇತ್ತು ಕೆಎಂಎಫ್ದು. ಅದನ್ನ ನೋಡಿ ಅಡ್ಡಾಡಿ ಅಲ್ಲಿ ಹೋಗಿ ಜರ್ಸಿ ಹಾಕಳ ಮಾಡಿದ್ದೀವಿ ರೀ, ಫಸ್ಟ್ 10 ಜರ್ಸಿ ಹಾಕಳ ತಂದೆವು. ಅವಾಗ ಹರಿಯಾಣದಿಂದ ಒಬ್ಬನ ಲೇಬರು ತಂದೆವ್ರಿ ಸರ್, ಅದನ್ನ ನೋಡಿದೀವಿ ಹಾಲೆಲ್ಲ ಜಾಸ್ತಿ ಹಿಂಡ್ತೀವಿ, 8-10 ಎವರೇಜ್ ಸರ್ ಒಂದು ಹಾಕಳ ಹಿಂಡ್ತಿದ್ವು. ಅಷ್ಟೇ ಅದಕ್ಕೆ ಸಮ ಪ್ರಮಾಣದಾಗ ಫುಡ್ ಬೇಕಾಗಿತ್ತು ಸರ್, ಅದು ನಾವು ಮಾಡಿದ್ದು ಲೇಬರ್ ಅದಕ್ಕೆ ಆಹಾರ ಫುಡ್ ಬುಸ ಇರ್ಲಿಕ್ಕೆ ಹಿಂಡಲ್ಲ ಸರ್, ಮೇವು ನೀವು ಬೇಕಾದಂಗೆ ಹಾಕ್ರಿ, ಮಾಡಿದ ಖರ್ಚು ಅದಕ್ಕೆ ಮಾರ್ಕೆಟ್ ರೇಟ್ ಕಮ್ಮಿ ಇದೆ ಸರ್ ಹಾಲಿಂದ, ಅದಕ್ಕೆ ಹಿಂಗಾಗಿ ವರ್ಕೌಟ್ ಆಗಲಿಲ್ಲ ಸರ್, ಲಾಸ್ ಆಯ್ತದ. ಅದ್ಬಿಟ್ಟಿನ ಜವಾರಿ ಹಾಕಲು ಬೆಸ್ಟ್ ಸರ್, ಇದು ಇದಕ್ಕೆ ಪಶು ಆಹಾರನೇ ಕಮ್ಮಿ, ಸ್ವಲ್ಪ ಹಾಕಿದ್ರು ಸಾಕು, ಗೊಂಜಾಳ ಒಂದು 14 ನುಚ್ಚು ಹಾಕಿದ್ರು ನಮ್ಗೆ ವರ್ಕೌಟ್ ಇದೆ ಸರ್. ಮನೆಯಿಂದ ಇದ್ದಿದ್ದು ಯಾವ್ದು ಇದ್ದು ಅದು ಇಲ್ಲ ರೀ ಸರ್. ಅದು ಮಿನರಲ್ ಮಿಕ್ಸರ್ ಬೇಕು, ಲಿಕ್ವಿಡ್ಗಳು ಕೆಲವು ಜರ್ಸಿ ಹಾಕಳುಗಳು ಬೇಕಾಗತ್ತೆ ಸರ್. ಇದಕ್ಕೆ ಜವಾರಿ ಹಾಕಳಿಗೆ ಏನೂ ಇಲ್ಲ, ಜೀರೋ ಮೇಂಟೆನೆನ್ಸ್ ಸರ್. ನೀವು ಏನು ಬೇಕಾದ ಮನೆಯಾಗ ಇದ್ದಿದ್ದೆ ನಾವು ಬೆಳೆದಿದ್ದಂಥ ಗೊಂಜಾಳ ಇದನ್ನೇ ಹಾಕ್ಬೋದು ಸರ್. ಹಾಕಿ ಹಿಂಗಾಗಿ ಇಳುವರಿ ಇವು ಹಾಲು ಚಲೋ ಹಿಡ್ತಾರೆ ಸರ್. ಅಂದ್ರೆ ಈಗೇನು ಮೇವಿನ ಬಗ್ಗೆ ಹೇಳೋದಾದ್ರೆ ನೀವೇ ನಿಮ್ಮ ತೋಟದೊಳಗೆ ಏನು ಬೆಳಿತೀರಿ ಅದನ್ನೇ ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಹ್ಞೂ ಸರ್. ಇವಾಗ ಹೊರಗಡೆ ನಾವೇನು ಕೊಂಡು ತಗೋಲ್ಲ ಸರ್. ಇವಾಗ ನಮ್ಗೆ ಗೊಂಜಾಳ ಇರುತ್ತೆ ಸರ್, ಅದನ್ನೇ ಇಟ್ಕೋತೀವಿ, ಅದನ್ನೇ ಇದು ಮಾಡ್ಕೋತೀವಿ ಸರ್. ಈಗ ಅದನ್ನ ಸ್ಟಾಕ್ ಕಟ್ ಮಾಡಿ ಸ್ಟಾಕ್ ಚಾಪ್ ಕಟ್ಟರ್ ಮಿಷಿನ್ಲಿ ಕಟ್ ಮಾಡ್ಕೊಂಡು ವರ್ಷಾನ್ಗಟ್ಟಲೆ ಇಟ್ಟರು ಕಡಲ್ ಸರ್. ಮತ್ತೆ ಆಮೇಲೆ ಹಸಿಮೇವು ಇದ್ದಾಗ ರಸ್ಮೇವು ತಯಾರು ಮಾಡ್ಕೋತೀವಿ ರೀ, ಜಾಸ್ತಿ ಇದ್ದಾಗ ಅದು ಮಾಡ್ಕೊಂಡ್ರೆ ಅದು ಪರವಾಗಿಲ್ಲ ಸರ್. ಜಾಸ್ತಿ ಕೊಂಡು ತಗೋಲ್ಲ ಸರ್ ಹೊರಗಡೆಯಲ್ಲಿ, ಅಷ್ಟೇ ಯಾವತ್ತು ಕೊಂಡು ತಗೋದ್ರೆ ಪುರಾಟ ಆಗಲ್ಲ ಸರ್. ಇವಾಗ ನಮ್ಮ ಹೊಲದಾಗ ಬೆಳೆದಿದ್ದೇನೆ ನಾವು ಇದು ಮಾಡ್ಕೋಬೇಕು ಸರ್. ಈಗ ಹಾಲು ನೀವು ಕೊಡೋದಾಯ್ತಪ್ಪ ಅಂದ್ರೆ ಹೆಂಗ್ ಕೊಡ್ತಾ ಇದ್ರಿ? ಅದ್ರ ಬೆಲೆ ಏನು, ಬೆಣ್ಣೆ ಬೆಲೆ ಏನು, ತುಪ್ಪದ ಬೆಲೆ ಏನು? ಇವಾಗ ಏನಕ್ಕತ್ತ ಸರ್, ಹಾಲು ಇಲ್ಲಿ ಹಳ್ಳಿ ವಾತಾವರಣದಾಗ 25-30 ರೂಪಾಯಿ ಒಂದ್ ಲೀಟರ್ ತಗೋತಾರೆ ಸರ್. ಇಲ್ಲಿ ಹಳ್ಳಿ ಜಾಸ್ತಿ ಇಲ್ಲಿ ನೀವು ನಮ್ಮಲ್ಲಿ ಯಾರು ತಗೋಲ್ಲ ಸರ್, 50 ರೂಪಾಯಿ ಲೀಟರ್ ಗಟ್ಟಲೆ ತಗೋಲ್ಲ. ಒಂದ್ ಲೀಟರ್ ಯಾರೋ ಅದ್ರ ಇಂಟ್ರೆಸ್ಟ್ ಇದ್ದವ್ರು ಸಾವಯವ ಕೃಷಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತೆ ಸರ್. ಆಕಳ ಹಾಲೇ ಬೇಕಾದ ಹುಡುಕಾಡಿ ತಗೊಂಬರ್ತಾರೆ ಸರ್ ಅವ್ರು. ಅವ್ರು 50 ರೂಪಾಯಿ ಹೋಗಲಪ್ಪ ನಾನು ಒಂದ್ ಲೀಟರ್ ಕೊಡಂತಾರೆ ಸರ್. ಒಬ್ಬೊಬ್ರು ಬಂದ್ರಿ ನಮಗೆ ಬೆಣ್ಣೆ ಬೇಕಂತಾರೆ, ಒಬ್ರು ಅಂತಾರೆ ಯಾವ್ದಕ್ಕಿರ್ಲಪ್ಪ ಎಮ್ಮೆ ಎಲ್ಲ ಕೊಡ್ತಾರೆ ನಮ್ಮಲ್ಲಿ 30 ರೂಪಾಯಿ ತಗೋರ್ತಾರ್ರಿ ಹಳ್ಳಿಯಲ್ರಿ. ಹಿಂಗಾಗಿ ಬೆಣ್ಣೆನೇ ಜಾಸ್ತಿ ಒಯ್ತಾರೆ ಸರ್. ಬೆಣ್ಣೆ ತುಪ್ಪ ಸಾವಯವ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಜಾಸ್ತಿ ತಗೋತಾರೆ ಸರ್. ಈ ಬೆಣ್ಣೆ ಅಂದ್ರೆ 800 ರೂಪಾಯಿ ಕೆಜಿ ತಗೋತಾರೆ ಸರ್. ಇವಾಗ ಎಮ್ಮಿ ಬೆಣ್ಣೆ 500 ರೂಪಾಯಿ ಇರತ್ತೆ. ಅದನ್ನ ಅಷ್ಟಕ್ಕಿಂತ ಯಾರು ಜಾಸ್ತಿ ಸಾವಯವ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಅದನ್ನ 800-1,000 ರೂಪಾಯಿ ಕೆಜಿ ಗಟ್ಟಲೆ ತಗೋತಾರೆ ಸರ್. ಹಿಂಗೆ ಒಮ್ಮೆ ರೇಟ್ ಇದ್ದಂಗೆ ತುಪ್ಪ ಒಬ್ರು ಕಾಸಾಕಾಗಲ್ಲ, ಕಾಶ್ ಕೊಡು ನೌಕರಸ್ತಿರ್ತಾರಲ್ಲ ಸರ್, ಅವ್ರ ಕಾಶಿ ತುಪ್ಪನೇ ಕೊಡಂತಾರೆ, 2,000 ರೂಪಾಯಿ ಕೆಜಿ ಹೋಗುತ್ತೆ ಸರ್. ನಿಮ್ಮ ಏನು ದೇಸಿ ಬೆಣ್ಣೆ ಆಗಲಿ ತುಪ್ಪ ಆಗಲಿ ಇದಕ್ಕೆ ಸಾಕಷ್ಟು ಬೇಡಿಕೆ ಅದ. ನಮಗೆ ಅಷ್ಟು ಕೊಡಕ್ಕಾಗಲ್ಲ ಸರ್, ದನ ಕಮ್ಮಿ ಇದಾವಲ್ಲ. ಮತ್ತೆ ನಮ್ಮ ಗೆಳೆಯರದಿದ್ದಲ್ಲಿ ಯಾರಾದಿದ್ರು ಹೇಳಿ ಕೊಡಿಸ್ತೀವ್ರಿ ಸರ್. ನಮ್ಮ ಇವಾಗ 4 ದನ ಹಾಕವ್ರಿ, ಅಷ್ಟು ಒಟ್ಟರಿಗೆ ಕೊಡಕ್ಕಲ್ಲ. ನಮಗೊಂದ ಈ ನೌಕರಸ್ಥರು ಒಂದ 8 ಜನ ಸೆಟ್ ಆಗಿಬಿಟ್ಟಿರ್ತಾರೆ ಸರ್, ಅವ್ರಿಗೆ ಕೊಡಕ್ಕಾಗಲ್ಲ ರೀ. ಈಗ ಇದ್ರೊಳಗೆ ಆಸಕ್ತಿ ಅದ ಅಂತಂದ್ರೆ ನೀವು ಇನ್ನೂ ಈ ದನಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿ ಇದರ ಒಂದು ಏನು ಉತ್ಪನ್ನ ಏನದ ಅದನ್ನ ಹೆಚ್ಚು ಮಾಡೋದ್ರ ಕಡೆ ಏನಾದರೂ ವಿಚಾರ ಮಾಡ್ತಾ ಇದ್ರಿ ಸರ್? ಮಾಡಿದ್ದೇವ್ರಿ ಸರ್, ಮಾಡಿ ಅದನ್ನ 50ಕ್ಕೆ ಒಯ್ಯಬೇಕು ಅಂತ ಮಾಡಿದ್ದೇವ್ರಿ. ಅದನ್ನ ದೊಡ್ಡ ಪ್ರಮಾಣ ಮಾಡಿದ್ರೆ ಲೇಬರ್ ಸಮಸ್ಯೆ ಹೊಂದಿದ್ದಾರೆ ಸರ್, ಲೇಬರ್ ಹಿಂಗಾಗಿ ಬ್ಯಾಡ ಅಂತೇಳಿ ಅದನ್ನ ಬಿಟ್ಟಿವ್ರಿ ಸರ್. ಮುಂಚೆ ಇವು ಜರ್ಸಿ ಮಾಡಿ ಲೇಬರ್ ಸಮಸ್ಯೆ ಆಗಿ ತೊಂದರೆ ಆಗೋಣ ಬೇಡ ಅಂತೇಳಿ ಇಷ್ಟೇ, ಈ ಒಂದು 2 ಎಮ್ಮಿ, ಈ ಒಂದು 4 ಆಕಳ ಇಷ್ಟೇ ಇರಲಿ ಸಾಕು, ಒಬ್ಬನ್ನು ಮೇಂಟೈನ್ ಮಾಡಂಗೆ ಇರಲಿ ಅಂತೇಳಿ ಅಷ್ಟೇ ಇಟ್ಕೊಂಡಿವ್ರಿ ಸರ್. ಇವಾಗೇನು ಅದೇನು ಜಾಸ್ತಿ ಮಾಡೋದು ಪ್ಲಾನ್ ಮಾಡಿಲ್ಲ ಸರ್. ಅಂದರೆ ಸಮಗ್ರ ಕೃಷಿಯಲ್ಲಿ ಅಷ್ಟು ಒಂದು ಸ್ವಲ್ಪ ಮಾಡಬೇಕು ಅನ್ನೋದು ಅಷ್ಟೇ ರೀ ಸರ್. ಈಗ ನಾವು ನೋಡ್ತಾ ಇದ್ದೀವಿ ಆಡು ಸಾಕಣೆ ಬಗ್ಗೆ ಸಾಕಷ್ಟು ಜನರ ಆಸಕ್ತಿ ಬೆಳೀತಾ ಇದೆ. ಯಾರು ದುಡ್ಡಿದ್ದವರು ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೊಂದು ಉಪ ಒಂದು ಆದಾಯ ಬರುವಂತಹ ಒಂದು ಏನು ಕಸಬು ಅಂತ ಹೇಳಿ ತಿಳ್ಕೊಂಡು ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ. ತಾವು ಈ ಆಡು ಸಾಕಣೆ ಮಾಡೋದ್ರ ಬಗ್ಗೆ ಏನು ಹೇಳ್ತಾ ಇದ್ರಿ? ತಾವು ಕೂಡ ಮಾಡ್ತಾ ಇದ್ದೀರಿ, ತಮ್ಮ ವಿಚಾರ ಏನು ಸರ್? ಆಡು ಸಾಕಾಣಿಕೆ ಸದ್ದ ಬೇಡಿಕೆ ಅಂತ ತುಂಬಾ ಬೇಡಿಕೆ ಇದ್ದಿದ್ದು ಅದೇ ಸರ್. ಹೈನುಗಾರಿಕೆಗೆ ಮೊದಲೇದು ಸೆಕೆಂಡ್ ಆದ್ಯತೆ ಈಗ ಹೆಚ್ಚು ಇದ್ದಿದ್ದೆ ಅದೇ ಸರ್. ಅದನ್ನ ಇವಾಗ ಸೆಂಟ್ರಲ್ ಗೌರ್ಮೆಂಟು ಒಂದು ಸ್ಕೀಮ್ ಮಾಡಿದ್ದಾರೆ ಸರ್, NLM, ಅದರ ಅಲ್ಲಿ ಸಬ್ಸಿಡಿ ಐತೆ ಸರ್ ಅದಕ್ಕೆ. ಅದನ್ನ ಮಾಡಿದ್ರು ಪರವಾಗಿಲ್ಲ ಸರ್, ಒಬ್ಬರೇ ಲೇಬರ್ ಒಂದು 100 ಆಡ ಮೇಂಟೈನ್ ಮಾಡ್ಬೋದು ಸರ್. ಇವಾಗ ನಮ್ದು 10 ಅದಾವು, ಒಂದು 100 ಮಾಡ್ಬೋದು ಸರ್. ಅದ ಪ್ರಾಫಿಟ್ ಚೆನ್ನಾಗಿದೆ, ಮೇವನು ಕಮ್ಮಿ ತಿನ್ನತ್ತೆ ಸರ್ ಅದು. ಅಂದ್ರೆ ಏನ್ರ ಕೇಂದ್ರ ಸರ್ಕಾರದ ಏನು ಯೋಜನೆ ಅದಲ್ಲ NLM, ಇದನ್ನ ಏನಾದ್ರು ತಾವು ತಗೊಳ್ಳುವಂತ ಒಂದು ವಿಚಾರ ಅದ? ಹ್ಞೂ ಸರ್, ಅದನ್ನ ಇವಾಗ ಮಾಡ್ಬೇಕಂತ ಅವರು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ದಾರೆ ಸರ್. ಅವ್ರು ಏನ್ ಹೇಳಿದ್ರು ಸರ್, 50, 100, 200, 500 ಸ್ಕೀಮ್ ಅದಾವ, 25 ಲಕ್ಷ, 50 ಲಕ್ಷ, 1 ಕೋಟಿ ಸ್ಕೀಮ್ ಇದೆ, ಅದರ ನಿಮ್ಗೆ ಯಾವ ಸೂಟ್ ಆಗತ್ತೆ ನೀವು ಮಾಡ್ಕೋಬಹುದು ಅಂತ ಅಂದಾರೆ ಹೇಳಿದ್ದಾರೆ ಸರ್. ಇನ್ನೂ ಅದ್ರ ಬಗ್ಗೆ ಮಾಡಿಲ್ಲ ನಾವು, ಸ್ವಂತ ಅಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇವಾಗ ಇದ್ರ ಜೊತೆಗೆ ತಾವು ಎರೆಗೊಬ್ಬರ ಮಾಡ್ತಾ ಇದ್ದೀರಿ, ಆಮೇಲೆ ಬಯೋಡೈಜೆಸ್ಟರ್ ದಿಂದ ದ್ರಾವಣ ಕೂಡ ತಯಾರು ಮಾಡ್ತಾ ಇದ್ದೀರಿ. ಇಂಥವನ್ನ ತಮ್ಮ ಹೊಲಕ್ಕಷ್ಟೇ ಉಪಯೋಗ ಮಾಡ್ತಾ ಇದ್ದೀರೋ ಅಥವಾ ರೈತರಿಗೂ ಕೊಡ್ತಾ ಇದ್ದೀರೋ? ಇವಾಗ ದ್ರಾವಣ ಏನಾಗತ್ತೆ ಸರ್, ಅದನ್ನ ಹೊರಗಡೆ ಕೊಟ್ಟಿಲ್ಲ ಸರ್. ಸುಮ್ಮನೆ ಹಂಗೆ ದೋಸ್ತರು ಬಂದು ಅವರು ಇದಕ್ಕೆ ಯೂಸ್ ಮಾಡ್ಕೋತೀವಿ ಅಂದ್ರೆ ಹೋಯ್ತಾರೆ ಸರ್, ಅದನ್ನ ಹಂಗೆ ಕೊಡ್ತೀವಿ ಸರ್. ಇವಾಗ ಎರೆಹುಳದ ಗೊಬ್ಬರ ಏನಿದೆ ಸರ್, 300 ರೂಪಾಯಿ ಬ್ಯಾಗಿನ ಹಂಗೆ ಕೊಟ್ಟಿದ್ದೀವ್ರಿ ಸರ್. 50 ಕೆಜಿ ಬ್ಯಾಗಿ 300 ರೂಪಾಯಿ ಅದಂತೆ, ಜಾಸ್ತಿ ಇರತ್ತೆ ಸರ್. ನಮ್ಮ ಹೊಲಕ್ಕಾಗಿನೂ ಉಳಿತು, ಒಂದು 20-22 ಫೀಟ್ ಅದಾವ್ರಿ ಸರ್, ಜಾಸ್ತಿ ಆಗತ್ತೆ ನಮಗೆ. ತಾವು ಹೊಲದೊಳಗೆ ಏನೇನು ಬೆಳೀತಾ ಇದ್ರಿ ಮತ್ತೆ? ಇವಾಗ ಉಳ್ಳಾಗಡ್ಡಿ ಸರ್, ಆಮೇಲೆ ಈಗ ಗೊಂಜಾಳ ತೆಗೆದಿರ್ ಸರ್, ಕಬ್ಬ ಇವನ್ನೇ ಹಾಕ್ತಾರೆ ಸರ್. ಒಳ್ಳೆಗೆ ರೆಡಿ ಇಲ್ಲೇ ನಾವು ಮಾಡ್ಕೋತೀವಿ ಸರ್, ಅವನ್ನ ನಮ್ಮ ಮೇವಿಗಷ್ಟು ಯೂಸ್ ಮಾಡ್ಕೋತೀವಿ ಸರ್. ಎಲ್ಲ ಸಂಪೂರ್ಣವಾಗಿ ಸಾವಯವ ಮಾಡ್ತಾ ಇದ್ದೀರಿ ತಾವು? ಸಂಪೂರ್ಣವಾಗಿಲ್ಲ ಸರ್ ಕೊಡ್ಲ. ಇವಾಗ ಅರ್ಧ ಮಾಡ್ತಿದ್ದೆವು ಸರ್, ಒಂದ ಮೂರ್ ನಾಲ್ಕು ಎಕರೆ ಮೆವಿಗೆ ಯೂರಿಯಾದ ಹೋಗ್ಯಾಲ ಸರ್, ಯಾವ ಡೈರೆಕ್ಟ್ ಹಂಗೆ ಯೂಸ್ ಮಾಡ್ತಿರು ಸರ್. ಅದೊಂದು ಮತ್ತೆ ಇದು ಕಟ್ಟರೆ ಒಂದು ಕಬ್ಬು ಅಷ್ಟು ಹಚ್ಚಿದ್ರು ಸರ್ ಸ್ವಲ್ಪ, ಅದನ್ನು ಸಾವಯವದಲ್ಲಿ ಒಯ್ಯಾಕ್ತಾರೆ ಸರ್ ಸ್ವಲ್ಪ ಅಂದ್ರೆ ಒಂದ್ ಎಕರೆ ನೋಡಿದವ್ರು ಸರ್ ಇವಾಗ ಫಸ್ಟ್. ಆಮೇಲೆ ಗೊಂಜಾಳ ಒಂದ ಪೂರ ಸರ್ ಸಾವಯವದಾಗ ಚೆಕ್ ಮಾಡಿದವ್ರು ಸಕ್ಸಸ್ ಆಗಿದ್ದಾರೆ. ತಮ್ಮ ಕುಟುಂಬದವರೇ ಕೂಡಿ ಕೃಷಿ ತಾವು ಮಾಡ್ತಾ ಇದ್ದೀರಿ, ತಮ್ಮಲ್ಲಿ ಏನು ಮನೆಯೊಳಗ ಹುಡುಗರು ಇದ್ದಾರೆ, ಅವರಿಗೆ ಕೃಷಿ ಶಿಕ್ಷಣ ಯಾವ ರೀತಿ ಕೊಡ್ತಾ ಇದ್ದೀರಿ ತಾವು? ಇನ್ನು ಮಕ್ಕಳು ಸಣ್ಣವ್ರ ಇದ್ದಾರೆ ಸರ್, ಹ್ಞೂ ಆದ್ರೆ ಹ್ಞೂನ್ರಿ ಇವಾಗ ಕೃಷಿದೇ ಕೊಡ್ಬೇಕು ಅನ್ನೋದು ಹೆಚ್ಚೈತಿ ಸರ್. ಇವಾಗ ನೋಡ್ರಿ ದೊಡ್ಡ ದೊಡ್ಡ ಸಾಲಿ ಕಲ್ತು ಹೋಗ್ಬಿಟ್ರೆ ಅಂದ್ರೆ ನಾಳೆ ಇಲ್ಲಿ ನಮ್ಮ ನೋಡ್ಕೋರ್ ತೊಂದರೆ ಆಗತ್ತರಿ. ಹ್ಞೂನ್ರಿ ಇವಾಗ ಕೃಷಿನೂ ಬಾದಾಗತ್ತ, ಇವಾಗ ನನ್ನ ಮಕ್ಳು ಹೊರದೇಶಕ್ಕೆ ಅದಾರ ಅಲ್ಲಿದಾರ ಅಂದ್ರೆ ಇಲ್ಲಿ ನಮ್ಮ ಕಷ್ಟ ಸುಖಕ್ಕೆ ಯಾರು ಬರಂಗಿಲ್ರಿ. ಮಕ್ಳು ಇಲ್ಲೇ ಒಕ್ಕಲ್ತಾರ ಮಾಡ್ಕೋತ ನಮ್ಮ ಮುಂದೆ ಇರ್ತಾರೆ, ನಮ್ಮನೆ ನೋಡ್ಕೋತಾರ. ಇಲ್ಲಕ್ಕೆ ನಾವು ಅನಾಥಾಗಿ ಬಿಡೋದಾಕತ್ರಿ, ಮಕ್ಳು ಬೆಂಗಳೂರದಾಗ ಹೋಗಿ ಕೂತ್ರಂದ್ರೆ ಇಲ್ಲಿ ನಾವು ಇದಕ್ಕೂ ಉಪಯೋಗ ಇರ್ಲಾರಂಗಾಗತ್ರಿ. ಇವಾಗ ನನ್ನ ಮಕ್ಳು ಇಂಜಿನಿಯರ್ ಅದಾರ ಹೊರದೇಶಕ್ಕೆ ಅದಾನ ಅಂತೀರಿ, ನಮಗೆ ಇಲ್ಲಿ ಏನಾದರೂ ಆದರೆ ಯಾರು ಬರ್ತಾರೆ ಹೇಳ್ರಿ? ಇದೇ ರೈತಿದ್ದ ನನ್ನ ಮಗ ಇದನ್ನ ತಿಳಿರಿ, ಅವನೇ ನಾನು ನೋಡ್ತಾನೆ, ಕರ್ಕೊಂಡು ಹೋಗ್ತಾನೆ, ಎಲ್ಲ ಪಾಲನೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ. ಇವಾಗ ಎಲ್ಲ ರೈತರ ಮಕ್ಕಳೇ ತಂದೆ ತಾಯಿ ನೋಡ್ತಾರೆ. ಯಾರಾದರೂ ಇವತ್ತು ನನ್ನ ಮಗ ಅಮೇರಿಕಾದ ಹೊರದೇಶಕ್ಕೆ ಇದ್ದಾರೆ ಅಲ್ಲಿದಾರ ಹೇಳ್ತಾರೆ, ಅವ್ರು ಒಬ್ಬರು ನೋಡಿದವ್ರು ಉದಾಹರಣೆ ಇದ್ರೆ ಹೇಳ್ರಿ, ಯಾರು ಅವ್ರ ಮಕ್ಕಳು ನೋಡಿ ಎಲ್ಲಿ ಅನಾಥ ಆಶ್ರಮದಾಗ ಇಟ್ಟು ಹೋಗ್ಬಿಡ್ತಾರೆ. ಇವಾಗ ರೈತನ ಮಕ್ಕಳೇ ರೈತರನ್ನ ನಾವು ನೋಡೋದು. ರಮೇಶ್ ಅವರೇ, ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಿ, ಆಮೇಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪದಾಧಿಕಾರಿಯಾಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಆಮೇಲೆ ಒಂದು ಶಿಕ್ಷಣ ಸಂಸ್ಥೆಯ ಟ್ರಸ್ಟ್ ನ ಚೇರ್ಮನ್ ಆಗಿ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಮ್ಮ ರೈತರಿಗೆ ಅವರ ದಿನನಿತ್ಯದ ಸಮಸ್ಯೆಗಳು, ಅವರ ದಿನನಿತ್ಯದ ಹೋರಾಟದ ಬದುಕು, ಇವುಗಳಲ್ಲಿ ಏನೇನು ಸಮಸ್ಯೆಗಳು, ಏನೇನು ತೊಂದರೆಗಳು ರೈತರಿಗೆ ಆಗ್ತಾ ಇದ್ದಾವೆ, ಇದ್ರ ಬಗ್ಗೆ ಸಮಗ್ರವಾಗಿ ವಿಚಾರ ಮಾಡಿ ಅವರ ಒಂದು ಉನ್ನತಿಗಾಗಿ ಏನು ಮಾಡಬಹುದು, ಗ್ರಾಮ ಪಂಚಾಯತಿಯ ವತಿಯಿಂದ ಆಗಿರ್ಬೋದು ಅಥವಾ ಸರ್ಕಾರದ ವತಿಯಿಂದ ಆಗಿರ್ಬೋದು ಅಥವಾ ರೈತರನ್ನ ಸಂಘಟನೆ ಮಾಡಿ ಅವರನ್ನ ಒಂದು ಸರಿಯಾದಂತಹ ಒಂದು ದಾರಿಗೆ, ಏನು ಕಷ್ಟ ಇರಲಾರದಂತಹ ಒಂದು ದಾರಿಗೆ ಹಚ್ಚುವಂತಹ ಒಂದು ಕಾರ್ಯದೊಳಗ ಏನಾದರೂ ತಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ, ಅಥವಾ ತಮ್ಮ ಏನು ಸಂಸ್ಥೆಗಳಿರಬಹುದು ಅಥವಾ ಗ್ರಾಮಸ್ಥರಿರಬಹುದು ಏನಾದರೂ ಇದ್ರ ಬಗ್ಗೆ ಚರ್ಚೆ ವಿಚಾರಗಳನ್ನ ಮಾಡ್ತಾ ಇದ್ದೀರಾ ಹೆಂಗ? ಮೊದಲಿಗೆ ಸರ್ ನಾನು PKPS ಅಧ್ಯಕ್ಷ ಇದೆ. ಅಲ್ಲಿ ರೈತರಿಗೆ ಇವಾಗ ನಮಗೆ ಏನು ಸಮಸ್ಯೆ ಅಂದ್ರೆ ಸರ್, ಒಳ್ಳೆ ಟೈಮ್ದಾಗ ಗೊಬ್ಬರ ಬೀಜಕ್ಕೆ ದುಡ್ಡು ಹರ್ಕತ್ತಾಗತ್ತೆ ಸರ್. ಅವಾಗ ನಾವು ಮತ್ತೊಬ್ಬರ ಬಳಿ ಎಡ್ತಾಕಿ ಹೊರಗೆ ಬಡ್ಡಿ ಹಂಗೆ ತಂದು ಮಾಡೋಟ್ಲೇ ಇಲ್ಲಿ ಪೀಕಿಂದು ವೇಸ್ಟ್ ಹಾಕಿತ್ರಿ. ಅವಾಗ ನಾವು ಸೊಸೈಟಿ ಚೇರ್ಮನ್ ಆದಾಗ ಏನು ಮಾಡಿದ ವಿಚಾರ, ದುಡ್ಡು ನಮ್ಮಲ್ಲಿ ರಗಡೆ ಸಾಕಷ್ಟಿದೆ, ರೈತರಿಗೊಂದು ತಕ್ಷಣ ಓಡಿ ಅಂತೇಳಿ ಒಂದು ಹೊಸ ಲೋನ್ ಸಿಸ್ಟಮ್ ತೆಗೆದಿವ್ರಿ. ಪ್ರಪ್ರಥಮವಾಗಿ ನಾ ಅಧ್ಯಕ್ಷ ಆದ್ಮೇಲೇ ಓಡಿ ಲೋನ್ ಸ್ಟಾರ್ಟ್ ಮಾಡಿದ್ರು ಸೊಸೈಟಿಗೆ. ಮೊದಲು ಓಡಿ ಎಂಬುದೇ ಯಾರು ಕೊಡ್ತಿದ್ದಿಲ್ಲ ಸೊಸೈಟಿಯಾಗ ಸರ್. ತಕ್ಷಣ ರೈತರಿಗೆ ಬಂದಗಳೇ 1,20,000 ರೂಪಾಯಿ, ಅವ್ರದ್ದು ಮನೆ ಉತ್ತಾರಿ ಅಥವಾ ಹೊಲದ ಅದೇ ಉತ್ತಾರಿ ಹಳೆ ಇದ್ದಿದ್ದ ಲೋನ್ ಮ್ಯಾಗೆ ಇಬ್ಬರು ಜಾಮೀನ್ ಮಾಡಿಸ್ಬಿಟ್ರೆ ತಕ್ಷಣ ಕೊಡೋದು ಗೊಬ್ಬರ ಬೀಜಕ್ಕಂತೇಳಿ. ಆ ಥರ ಒಂದು ಸ್ಕೀಮ್ ಮಾಡಿದ್ದೀವ್ರಿ. ಅದನ್ನ ಮುಂದೆ ಬರೋಂಥ ದಿನಗಳಲ್ಲಿ ಹೆಚ್ಚು ಮಾಡಬೇಕು ಅಂದೇವು. ಅವಾಗ ನಮ್ದು 5 ವರ್ಷ ಅಧಿಕಾರ ಮುಗಿಬಿಟ್ಲೇ ಅದು ಹಂಗೆ ಕಂಟಿನ್ಯೂ ಅಷ್ಟೇ ಹೊಂಟಿದ್ದಾರೆ ಸರ್. ಅದನ್ನ ರೈತರಿಗೆ 2,00,000 ತಕ್ಕ ನೀರು ತಕ್ಷಣನೇ ಕೊಡೋದು ಸಾಲ, ಎಡ್ತಾಕ್ಸೋದಂಗಿಲ್ಲ. ಆ ಸಿಸ್ಟಮ್ ಮಾಡಿದ್ರು ಸರ್ ಗೊಬ್ಬರಕ್ಕಾಗಿ. ಆಮೇಲೆ ರೈತರಿಗೆ ಸೈಕಲ್ ಮೋಟ್ರು ಮತ್ತು ಟ್ರ್ಯಾಕ್ಟರ್ ಸರ್, ಟ್ರ್ಯಾಕ್ಟರ್ ಕೊಟ್ಟಿದ್ದೇವ್ರಿ ಸೊಸೈಟಿಯಿಂದ. 3% ಬಡ್ಡಿ ಆಗ್ರಿ ಬರೀ ಸೈಕಲ್ ಮೋಟ್ರದ್ದು ಏನಿದೆ ರೀ ಇದು ಓಡಿ ಹಿಂಗೆ ಮಾಡಿದ್ದವ್ರಿ. ಮತ್ತು ನಮ್ಮ ಸೊಸೈಟಿ ರೈತರು ತಿರ್ಕೊಂಡ್ರೆ ಅವಾಗ 2,500 ಕೊಡ್ತಿದ್ದರು ಸರ್ ಅವ್ರ ಮನ್ ಖರ್ಚಿಗೆ. ನಮ್ಮ ಸೊಸೈಟಿ ಸಾಲಗಾರ ಯಾರಾದರೂ ತಿರ್ಕೊಂಡ್ರೆ ಮತ್ತೆ ಸೊಸೈಟಿದ ಒಂದು ಟ್ರ್ಯಾಕ್ಟರ್ ಇತ್ತು ಸರ್, ಉಚಿತವಾಗಿ ಅವ್ರ ಮಣ್ಣಿಗೆ ಕೊಟ್ಟಿದ್ದೇವ್ರಿ. ಅವಾಗ ಈ ತರ ಉಪಯೋಗ ಮಾಡ್ಕೊಂಡು ಎಲ್ಲ ರೈತರಿಗೆ ಒಳ್ಳೇದಾಗಲ್ಲ ಅಂತೇಳಿ ಈ ತರ ಸ್ಕೀಮ್ಗಳು ಇದು ಮಾಡ್ಕೊಂಡೇವು. ತಕ್ಷಣ ಇನ್ನೊಂದು ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ಮಾಡಿದೇವು. ಮುಂದಿನ ದುರುಪಯೋಗ ಆಗಬಾರ್ದು ಅಂತೇಳಿ ಅದಕ್ಕೆ ಸಾಲದ ಒಂದು ಲಿಮಿಟ್ ಮಾಡಿದವ್ರಿ ಸರ್. ಅದಕ್ಕೆ ಈ ತರ ಒಳ್ಳೇದಾಗಲಿದೆ ರೈತರಿಗೆ ಮಾಡಿದೇವು. ಕಮ್ಮಿ ರೇಟ್ನಲ್ಲಿ ಟ್ರ್ಯಾಕ್ಟರ್ ತಂದಿದ್ರು, ಒಂದು ಸೊಸೈಟಿ ಗೌರ್ಮೆಂಟ್ ಕೊಟ್ಟಿತ್ತು, ಅದನ್ನು ಕಮ್ಮಿ ರೇಟ್ನಲ್ಲಿ ಬಾಡಿಗೆ ಹೊಡಿತಿದ್ರು, ಅದೇ ಸೊಸೈಟಿಗೆ ಜಮಾ ಮಾಡ್ತಿದ್ರು ರೈತರು. ಒಳ್ಳೇದು ರಮೇಶ್ ಅವರೇ. ಈಗ ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಹೇಳ್ತೀರಿ? 9901566829. ಆತ್ಮೀಯರೇ, ರಮೇಶ್ ಮಮದಾಪುರ್ ಅವರು ಹೇಳದಂತ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9901566682. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೇದು ರಮೇಶ್ ಗುರುಪಾದಪ್ಪ ಮಮದಾಪುರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ತಮ್ಮ ಹೈನುಗಾರಿಕೆ, ಆಡು ಸಾಕಾಣಿಕೆ, ಏನು ಈ ಜಾನುವಾರು ಸಂಬಂಧಿ ಕಸಬುಗಳದಾವ ಅವುಗಳ ಬಗ್ಗೆ ಸಾಕಷ್ಟು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಸ್ವಲ್ಪ ಇದ್ರೂ ಕೂಡ ನಾವು ಗುಣಮಟ್ಟದ ಉತ್ಪನ್ನವನ್ನ ತೆಗಿಬೇಕು ಅನ್ನುವಂತಹ ಏನು ವಿಚಾರ ತಾವು ಹೇಳ್ತಾ ಇದ್ದೀರಿ. ನಮ್ಮ ರೈತರು ಒಬ್ಬೊಬ್ಬರೇ ಈಗ ಕೂಲಿ ಸಮಸ್ಯೆ ಬಹಳ ಕಾಡ್ತಾ ಇದೆ ರೈತರಿಗೆ. ಅಂತ ಸಂದರ್ಭದೊಳಗೆ ನಮಗೆ ಎಷ್ಟಾಗ್ತದ ಅಷ್ಟು ನಾವು ನಿರ್ವಹಣೆ ಮಾಡೋದ್ರ ಕಡೆ ನಾವು ಸಮರ್ಥರಾಗಬೇಕು ಅನ್ನುವಂತಹ ವಿಚಾರ ಹೇಳಿದ್ರಿ. ಬಹಳ ಸ್ಫೂರ್ತಿದಾಯಕವಾದಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ನಮಗೆ ಎಷ್ಟು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯದ ಅದನ್ನಷ್ಟೇ ನಾವು ಮಾಡಬೇಕು. ಹೆಚ್ಚಿಗೆ ಆಯ್ತಪ್ಪ ಅಂತಂದ್ರೆ ನಮಗೆ ಕಷ್ಟಕ್ಕೆ ಬರ್ತದ ಅನ್ನುವಂಥದ್ ಮಾತು ಹೇಳಿದ್ರಲ್ಲ, ಅಂತ ಒಂದು ಸಾಮರ್ಥ್ಯವನ್ನ ಬೆಳೆಸಿಕೊಳ್ಳೋದಕ್ಕೆ ಈಗೇನು ಇದ್ದಷ್ಟರೊಳಗೆ ಕಾಲು ಚಾಚುವ ಅನ್ನುವಂಥ ಏನು ಮಾತದ ಅದು ಪೂರ್ಣವಾಗಿ ತಾವು ಹೇಳುವಂತ ಒಂದು ಏನು ಈ ಮಾತದ ಅದು ನಮ್ಮ ಎಲ್ಲ ರೈತರು ಅರಿತುಕೊಂಡು ಒಳ್ಳೆ ಸಾವಯವ ಕೃಷಿ ಮಾಡೋದ್ರ ಕಡೆ ಗಮನ ಹರಿಸಬೇಕು, ವಿಷಮುಕ್ತ ಆಹಾರ ತಯಾರು ಮಾಡುವಂತಹ ಒಂದು ನಿಟ್ಟಿನೊಳಗ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಏನು ಹೇಳಿದ್ರಿ. ಆಮೇಲೆ ರೈತರ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕಾಳಜಿ ವಹಿಸಿ ಅವರಿಗೆ ಸಹಾಯ ಆಗುವಂತಹ ಒಂದು ಕಾರ್ಯವನ್ನ ಮಾಡಿದ್ದೀರಿ. ಇಲ್ಲಿ ತನಕ ಏನು ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗೊಬ್ಬರ ಹಾ ಎರಿ ಗೊಬ್ಬರ ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ ಎಂಥ ಬೆಳೆಯ ಅಬ್ಬರ ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ ಎಂಥ ಬೆಳೆಯ ಅಬ್ಬರ ಹೊಲದಾಗಿನ ಬೆಳೆಯ ಉಳುಕಿ ಆಗತಾದ ದನದ ಮೂತ್ರ ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ ದನದ ಮೂತ್ರ ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ ಯಾವುದನ್ನು ಮಾಡದೆ ಹಾಳು ಮಾಡು ಎರೇ ಹುಳದ ಪಾಲು ಯಾವುದನ್ನು ಮಾಡದೆ ಹಾಳು ಮಾಡು ಎರೇ ಹುಳದ ಪಾಲು ಎರಿ ಗೊಬ್ಬರ ಆ ಎರಿ ಗೊಬ್ಬರ ಎರಿ ಗೊಬ್ಬರ ಆ ಎರಿ ಗೊಬ್ಬರ ಮಾಡಬೇಕು ಸತತ ಜ್ವಾಕಿ ನೆಳ್ಳು ನೀರು ಕೊಟ್ಟು ಹುಳಕ ಮಾಡಬೇಕು ಸತತ ಜ್ವಾಕಿ ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ ಮನಸ್ಸು ಇಟ್ಟು ಸಾಕಿಕೊಂಡರ ನೀಡು ತಾವ ಬಾರಿ ಗೊಬ್ಬರ ಮನಸ್ಸು ಇಟ್ಟು ಸಾಕಿಕೊಂಡರ ನೀಡು ತಾವ ಬಾರಿ ಗೊಬ್ಬರ ಎರಿ ಗೊಬ್ಬರ ಆ ಎರಿ ಗೊಬ್ಬರ ಎರಿ ಗೊಬ್ಬರ ಆ ಎರಿ ಗೊಬ್ಬರ ರಸಗೊಬ್ಬರದಾಗ ಇರ್ತಾವ ಸಾರಜನಕ ಎರಿ ಗೊಬ್ಬರದಾಗ ಸಿಗ್ತಾವ ಜೊತೆಗೆ ಸೂಕ್ಷ್ಮ ಪೋಷಕಾಂಶ ಎರಿ ಗೊಬ್ಬರದಾಗ ಸಿಗ್ತಾವ ಜೊತೆಗೆ ಸೂಕ್ಷ್ಮ ಪೋಷಕಾಂಶ ದೇವ ಹಿಡಿದು ಮಣ್ಣಿನಾಗ ಕಾಯುತ್ತಾದ ಬರಗಲದಾಗ ದೇವ ಹಿಡಿದು ಮಣ್ಣಿನಾಗ ಕಾಯುತ್ತಾದ ಬರಗಲದಾಗ ಎರಿ ಗೊಬ್ಬರ ಆ ಎರಿ ಗೊಬ್ಬರ ಎರಿ ಗೊಬ್ಬರ ಆ ಎರಿ ಗೊಬ್ಬರ ಯಾದ ಫಸಲು ಪಡೆಯಲು ಬೇಕು ಎರಿ ಗೊಬ್ಬರ ಪುಷ್ಟಿಯಾದ ಫಸಲು ಪಡೆಯಲು ಬೇಕು ಎರಿ ಗೊಬ್ಬರ ಬೆಳೆಯೊಳಗ ಕಸುವು ಇರಲು ಬೇಕು ಎರಿ ಗೊಬ್ಬರ ಬೆಳೆಯೊಳಗ ಕಸುವು ಇರಲು ಬೇಕು ಎರಿ ಗೊಬ್ಬರ ಎರಿ ಗೊಬ್ಬರ ಆ ಎರಿ ಗೊಬ್ಬರ ಎರಿ ಗೊಬ್ಬರ ಆ ಎರಿ ಗೊಬ್ಬರ ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ ಎಂಥ ಬೆಳೆಯ ಅಬ್ಬರ ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ ಎಂಥ ಬೆಳೆಯ ಅಬ್ಬರ ಎರಿ ಗೊಬ್ಬರ ಹಾ ಎರಿ ಗೊಬ್ಬರ ಎರಿ ಗೊಬ್ಬರ